ನೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ. ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಕೃಷಿ ಅನುಭವ ಕುರಿತು ರೈತ ಮಹಿಳೆ ಶ್ರೀಮತಿ ಗವಿಸಿದ್ದಮ್ಮ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಕೇಳುವಿರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಅನುಭವ ಕುರಿತು ರೈತ ಮಹಿಳೆ ಶ್ರೀಮತಿ ಗವಿಸಿದ್ದಮ್ಮ ಅವರೊಂದಿಗೆ ಸಂದರ್ಶನ. ಸಂಪನೋಡೆ ಮರದ ಸಂಪನೋಡೆ ಕೆಂಪ ಸೇವಂತಿಗೆ ಗುಂಪ ನೋಡೆ, ತಾಯವ ಬರುವಾಗ ತಾಯಿಯ ಸೌರ್ಯರ ತೋಗ ಮಲ್ಲೆ ಅರೆವ್ಯಾರೆ. ಅಂಪನೋಡೆ ಅಂಪನೋಡೆ ಮರದ ಸಂಪನೋಡೆ ಕೆಂಪ ಸೇವಂತಿಗೆ ಗುಂಪ ನೋಡೆ, ತೋದನೆ ಮಲ್ಲಿಗೆ ಅರಿವರ ದುರ್ಗಮ್ಮ ತಾಯೋನಿ ಬರುವ ಸೆಡಗರೆ. ಅಂಪ ನೋಡೆ ಅಂಪ ನೋಡೆ ಮರದ ಸಂಪ ನೋಡೆ ಕೆಂಪ ಸೇವಂತಿಗೆ ಗುಂಪ ನೋಡೆ, ಎತ್ತವ ಬರುವ ಗತಿಪ್ಪೆಯ ಸೌರ್ಯರ ಗೆತ್ತ ಮಲ್ಲಿ ಅರಿವರೆ. ಅಂಪ ನೋಡೆ ಅಂಪ ನೋಡೆ ಮರದ ಸಂಪ ನೋಡೆ ಕೆಂಪ ಸೇವಂತಿಗೆ ಕುಂಪ ನೋಡೆ, ಬೆಚ್ಚನೆ ಮಲ್ಲಿಗೆ ಅರಿವರ ದುರ್ಗಮ್ಮನ ಯಾತವನಿ ಬರುವ ಸಡಗರೆ. ಅಂಪ ನೋಡೆ ಅಂಪ ನೋಡೆ ಮರದ ಸಂಪ ನೋಡೆ ಕೆಂಪ ಸೇವಂತಿಗೆ ಗುಂಪ ನೋಡೆ. ಏನ್ ಮಾಜಿ ಹಾಡು ಹೇಳ್ತಿದ್ರಿ? ಹಾಡು ಹೇಳ್ತೀರಿ? ಯಾರು ದುರ್ಗಮ್ಮನ ಮೇಲೆ ಹಾಡು ಹೇಳ್ತೀವಿ? ದುರ್ಗಮ್ಮನ ಮೇಲೆ ರೀ. ನಿಮ್ಮೂರಲ್ಲಿ ದೇವಸ್ಥಾನ? ನಾವು ಪೂಜೆ ಮಾಡಿ. ನೀವೇ ಪೂಜೆ ಮಾಡ್ತೀರಿ? ನಾವು ಪೂಜೆ ಮಾಡ್ತೀವಿ. ಓ, ದುರ್ಗಮ್ಮ ಸೊಂಪು ಹಾಗಾದ್ರೆ ನಿನ್ನ ಹಾಡು ಹೇಳ್ಕೊಂತಾನೆ ಬಹಳ ಖುಷಿಯಾಗಿರ್ತದೆ. ಎಲ್ಲೆಲ್ಲ ಹೋಗ್ತೀರಿ ಹಾಡಾಡ್ಲಿಕ್ಕೆ? ಹಂಗೆ ಹೋಗ್ತೀವ್ರಿ, ಎಲ್ಲ ಕರೆದ್ರಲ್ಲಿ ಕಾಳಿಂಗ್ರಿ ಅನ್ಪದ ಹೇಳ್ತೀವಿ. ನಾಲ್ಕು ದಿನ ಆರು ಮಂದಿ ಇದೀವಿ, ಹೋಗುವಿ. ಕಾಳಿಂಗ್ರಿ ಅನ್ಪದ ಯಾಕೆ ಆಡ್ತೀರಿ? ಮಳೆ ಬರ್ತೈತೆ ಅಂತ ಹೇಳ್ತೀವಿ. ಮಳೆ ಬರ್ತದ ಹಾಡ್ದಾಗೆ? ಬರ್ತೈತೆ, ಇದನ್ನೇ ಆಗಲಿ ಬಂದ್ ಹೋಗ್ತೈತೆ. ಹೌದಾ? ನಮಗೆ ಅದು ಕಾಯಿ ಮಳೆದಾಗಲ್ದಾಗ ಹೇಳ್ತು. ಮಳೆ ಬರ್ಲದ್ರ ಬರ್ತೈತ್ರಿ ಮಳೆ. ನೀವೇ ವಾಲಂಟಿಯರ್ ಹಾಡ್ತಿರೋ ಅಥವಾ ಯಾರಾದ್ರೂ ಕರೆಸ್ತಾರೋ? ಹೇಗೆ ಕರೆಸ್ತಾರ? ನಮಗೆ ಬೇಕಾದ್ರೆ ನಾವು ಹೋಗಿ ಹೇಳಿ ಬರ್ತೀವಿ. ಹನುಮಪ್ಪನ ಗುಡಿಯಾಗ ಕರಿಯಮ್ಮನ ಗುಡಿ, ದುರ್ಗಮ್ಮನ ಗುಡಿ, ಅಲ್ಲೆಲ್ಲ ಕರೆಸ್ತಾರ. ಮನೆಗಳಿಗೆ ಕರೆಸ್ತಾರ, ಊರುಗಳಿಗೆ ಹೋಗಿ ಹೇಳಿ ಬಂದೀವಿ. ಹೇಳಿ ಬಂದಿವಿ. ಯಾವ್ಯಾವ ಊರಿಗೆ ಹೋಗಿದ್ರು? ಹನುಮನಳ್ಳಿಗೆ ಹೋಗಿದ್ವಿ, ವಾಲಪುರಕ್ಕೆ ಹೋಗಿದ್ವಿ, ನಮ್ಮೂರಾಗ. ನೀವು ಹಿಂಗೆ ಹಾಡಕ್ಕೆ ಹೋಗ್ತಿರಲ್ಲ, ಅಲ್ಲಿಯ ಜನ ಏನೇನು ಕೊಡ್ತಾರೆ ನಿಮಗೆ? ನಮಗೆ ನಮ್ಮನಳ್ಳಿಯಾಗ ಎಲ್ಲರಿಗೆ ಸೀರೆ ಉಡಿಸಿ ಕಳಿಸಿದ್ರು. ವಾಲಪುರದಾರಂಗ ನಮಗೆ ಒಟ್ಟು ದುಡ್ಡು ಕೊಟ್ಟು, ಇನ್ನೂರು ನೂರು ಕೊಟ್ಟು, ಸೋಲಿ ಬಟ್ಟೆ ಕೊಟ್ಟು. ಒಟ್ಟು ನೀವು ಹಾಡಿದಾಗ ಮಳೆ ಬಂದಿದೆ? ಬಂದಾಯ್ತು. ನಿಮ್ಮ ಅನುಭವ? ನಮ್ಮ ಮನೆ ಹೆಚ್ಚಿಲ್ಲ ಕಲ್ತೀವಿ ನಾವೇನು. ನಾಲ್ಕು ದಿನ ಕಾಳಿಂಗ್ರಾಯನ ಹಾಡು ಯಾರು ಕಲಿಸಿದ್ರು ನಮಗೆ? ಒಂದು ಹೊಸಪೇಟೆ ಅಜ್ಜಿ ಇಲ್ಲಿಗೆ ಮದುವೆ ಮಾಡ್ಕೊಂಬಂದದ್ರಿ. ಅಕ್ಕಿ ಒಂದು ವರ್ಷ ಬಾಳಿದ್ಲು. ಹೌದು. ಆಕೆ ನಾ ಆಡೋದು ನಾವು ಕಲ್ತ್ಕೊಂತೀವಿ. ಆಕೆ ಕೊಟ್ಟ ಬದುಕಿಗೆ ಹೋಗಿ ಮತ್ತೆ ಊರಾಗ ಇಲ್ಲಿ ಮನೆ ಮನೆಗೆ ಆಡಕ್ಕೆ ಹೋಗಿ ಯಾರು ಕರೆ ಕಳಿಸ್ತಾರೆ ಅವ್ರ ಕುಟಕ್ಕೆ ಹೋಗಿ ಕಲ್ತ್ಕೊಂಡ್ರಿ ಅದನ್ನು. ಈಗಲೂ ನಿಮ್ಮ ನೆನಪಿನಲ್ಲಿ ಹಂಗೆ ಇದಾವೆ ಹಾಡುಗಳು? ನಮ್ಮ ನೆನಪು ನಮ್ಮ ತಲೆಗೆ ಹಂಗಾಯ್ತು. ಈಗ ಮುಂದಿನವ್ರಿಗೆ ಕಲಿಸ್ತಿದ್ರೆ ಹೆಂಗೆ ಕಲಿಯೋದಿಲ್ಲ ಅಲ್ರಿ, ಕಲಿಸ್ಬೇಕಲ್ಲ. ನೀವ್ ಹೆಂಗ್ ಕಲ್ತ್ರಿ ಹಂಗೆ ಕಲಿರವ ಅಂತ ಮನಸ್ಸು ಇರ್ತ ಅದು ಕಲಿಬೇಕು ಕಲಿಬೇಕು ಅನ್ನೋದು. ಈಗ ನೀವು ಹಾಡುವಾಗ ಬಂದು ಯಾರು ಕೂಡಲ್ಲ ಈಗ ಹಾಡ ಮಂದೆ ಬರೋದಲ್ರಿ ಹೇಳಲ್ಲ. ನಾವೇನ ಕರ್ದು ಕರ್ದು ಕುಂದಿರ್ಸ್ಕೋಬೇಕ ಹಂಗೈತಿ. ಈಗ ಹೇಳಾರಿಲ್ಲ ಹೇಳಂಗದೀವಿ ಎಲ್ಲ ಹೇಳಂಗದೀವಿ ಕೇಳಾರಿಲ್ಲ. ಕಾಳಿಂಗರ ಏನೋ ಪದದಲ್ಲಿ ಏನು ವಿಶೇಷತೆ ಇದೆ? ಇದು ಮಳೆ ಬರ್ತಿದ್ರೆ ಅವರು ಅತ್ಗ ಕದಿರಾಯ ಹದಿನೆಂಟು ಹೆಸರು ಮದರಂಗಿ ಆಕಿಗೆ ಮಕ್ಕಳಲ್ಲ, ಅವರು ಶಿವನಲ್ಲಿ ಪಡ್ಕೊಂಡು ಮಕ್ಕಳು ಫಲ ಪಡಿತಾರೆ. ಪಡೆದಿಂದ ಬ್ಯಾಟಿಗೆ ಹೋಗಾನ ಅಲ್ಲಿ ಆತಗ ಹಣೆ ಬಾರ್ದಂಗ ಹಂಗೆ ಕೊಟ್ಟಿರ್ತಾರೆ ಪರಮಾತ್ಮ ಫಲ ಕೊಡ್ಬೇಕಾರೆ. ಮಕ್ಕಳು ಆಗಿಂದೆ ಆತಗ ಮರಣ ಐತಿ, ನೀನು ಕೂಡನ್ ಕೊಡ್ತೀನಿ ಕುಂಟ್ರ ಯಾವ್ದು ಬೇಡ ಚಲೋ ಮಗನ ಕೊಡ ಅಂತ ಅಳಕ್ ಮದರಂಬಿ ಚಲೋ ಮಗನ ಕೊಡ್ತಾನ ಬ್ಯಾಟಿಗೆ ಹೋಗಾನ ಅಲ್ಲಿ ಇದಿ ಮಾಯಿ ಬಂದು ತನ್ನ ಸಾಯಿ ಬಿಡ್ತಾರೆ. ಅವ್ರ ಮಂದ್ಯಾಗ ಹಂಗ ಮದುವೆ ಆಗಲ್ದ ಮಣ್ಣು ಮಾಡಂಗಿಲ್ಲ ಅವ್ರ ಮಂದ್ಯಾಗ ಛತ್ರ ಚೆನ್ನಮ್ಮನ ದಂಡಿ ಅಂತ ನೋಡಿ ಆ ಅಮ್ಮನ್ನ ಹೆಣ್ಣು ತೆಗೆದು ಮದುವೆ ಮಾಡ್ತಾರೆ ಅಲ್ಲೇ ಸತ್ಯಾನಕ ಮದುವೆ ಮಾಡ್ತಾರೆ ಕಾಳಿಂಗರಾಯಿಗೆ. ಕಾಳಿಂಗರಾಯಿ ಸತ್ಯಾನಕ ಅವ್ರ ಅಪ್ಪ ಕೊಡ್ತಾನ, ಅವ್ರು ಬ್ರಾಹ್ಮರು ಇವ್ರು ಛತ್ರಿಯರು. ಚೆನ್ನಮ್ಮ ಬ್ರಾಹ್ಮಣರ ಮನೆ ಬ್ರಾಹ್ಮರಕ್ಕೆ ಹಾಕಿ ಇವ್ರು ಛತ್ರಿಯರು. ಆತಗೆ ಹೆಣ್ಣಿಗೆ ಹೋಗಿ ಹೆಣ್ಣು ತಕ್ಕೊಂಬಂದು ಮದುವೆ ಶಾಸ್ತ್ರ ಎಲ್ಲ ಮಾಡ್ತಾರ. ನಾವ್ ಹೆಂಗ್ ಮದುವೆ ಮಾಡ್ತೀವಿ ಅದ್ರಂಗೆಲ್ಲ ಮದುವೆ ಮಾಡಿ ಅವ್ರದ್ದು ಅವ್ರನ್ನ ಮದುವೆ ಮಾಡಿ ಆತನ ಕಾಡಿಗೆ ಹೋಯ್ತಾರ ಕಾಳಿಂಗರಾಯ. ಕಾಡಿಗೆ ಹೋಯ್ದಿಂದ ಮಾವ ಅತ್ತಿ ಕರೀತಾರ, ಯಾರು ಕರೆದ್ರು ಬರೋದಿಲ್ಲ. ನಾನು ಇಲ್ಲೇ ಕುಂದ್ರು ನನ್ನ ಗಂಡನ ಜನ್ಮ ಬದುಕಿಸಿ ಅಂತ ಬರೋದು ಕುಂತ್ಕೊಂಡ್ಬಿಡ್ತಾಳ. ಇವರೆಲ್ಲರು ಬಂದಿ ಮಳೆ ಬರ್ತೈತೆ, ಎಲ್ಲರೂ ಮನೆಗೆ ಬರ್ತಾರ ಪರಮಾತ್ಮ ಹೋಗಿ ಬರ್ತಾನೆ ಆಕೆ ತಕ್ಕ ಬರ್ತಾನೆ ಪರಮಾತ್ಮ ಬಂದು ಆಕಿನ ಕೇಳ್ತಾನ್ರಿ. ಕಣ್ಣು ಮುಚ್ಚಿ ತೆಗಿಯಾಗಲ್ಲ ಮಾತಾಡೋದು. ಆವಾಗ ತನ್ನ ಏಂತಿ ಗಂಗಮ್ಮ ಗೌರಮ್ಮ ಬಸವಣ್ಣ ಗಣಪ್ಪ ನೀಲಮ್ಮ ಎಲ್ಲರನ್ನ ಕರ್ಕೊಂಡು ಹೋಗಿ ಆಕೆ ಗಂಡನ ಜನ್ಮ ಪಡಿತಾನೆ. ಅಲ್ಲಿಗೆ ಪದ ಮುಗಿತದೆ ನಾಲ್ಕು ದಿನ ಅವು ಹೇಳಕ್ ನಿಂತ್ರ ಅಷ್ಟು ದೀರ್ಘವಾದ ಹಾಡು ಅದು. ನಾಲ್ಕು ದಿನ ಹೇಳ್ತವ್ರಿ, ನಾಲ್ಕು ದಿನ ರಾತ್ರಿ 8-9 ಗಂಟೆಗೆ ಹೇಳಕ್ ನಿಂತಾರು. ಒಂದೂವರೆ 1 ಗಂಟೆಗೆ ಬಿಡ್ತೀವಿ ಕಡೆಯ ದಿನ 4 ಗಂಟೆ 4:30 ಆಗತ್ತೆ. ಈಗ ಯಾವ್ದಾದ್ರು ಹಳ್ಳಿಗೆ ಹೋದ್ರೆ 4 ದಿನದವರೆಗೂ ಹಾಡ್ತೀರಾ? 4 ದಿನ ಹಾಡ್ತೀವಿ, ರಾತ್ರಿ ಹಾಡ್ತೀವಿ, ಹಗಲಿ ಹಾಡೋದಲ್ಲ ರಾತ್ರಿ. ದಿನ ಸಾಯಂಕಾಲ ಹೋಗೋದು ಒಬ್ಬರು ಹನುಮನಳ್ಳಿಗೆ 4 ದಿನ ಇಳಿದ್ವಿ, ಹೋಗೋದು ಬರ ಮತ್ತೆ ವಾಲಾಪುರಕ್ಕೆ 4 ದಿನ ಇಳಿದ್ವಿ, ಒಂದೊಂದ್ ದಿನ ಉಳ್ಕಂತೀವಿ, ತಿರ್ಗ ದಿನ ಮತ್ತೆ ಬರ್ತೀವಿ ಮತ್ತೆ ಹೋಗಿ. ಗವಿಸಿದ್ದಮ್ಮ ಅವರು ಪಕ್ಕ ಕೃಷಿಕರು, ವ್ಯವಸಾಯನೇ ಜೀವನ ನಿಮ್ದು? ಜೀವನ ಅವ್ರ ವ್ಯವಸಾಯ, ನಾವು ದುಡಿದ್ರದ ಭೂಮಿ. ಬರೇ ನಿಮ್ಮ ಊರು ಇದು ಹಂಪಪಟ್ಟಣ, ಅಗ್ರಿಬೊಮ್ಮನಹಳ್ಳಿ ತಾಲೂಕು ಹಂಪಪಟ್ಟಣ ಗ್ರಾಮ. ನಿಮ್ಮ ತವರು ಮನೆ? ಗಂಡದ ಮನೆ ಅಗಳಿಕೇರಿ, ಹುಲಿಗೆ ತಾಯಿ. ಅಗಳಿಕೇರಿ ನೀವು? ಗಂಡದ ಮನೆ ಅಗಳಿಕೇರಿ, ಇದು ಗಂಡನ ತವರು ಮನೆ. ತವರು ಮನೆ ಹುಲಿಗಿ ಹಂಪಪಟ್ಟಣ, ಗಂಡದ ಮನೆ ಅಗಳಿಕೇರಿ. ಮತ್ತೆ ನೀವು ಅಲ್ಲಿರ್ಬೇಕು, ಇಲ್ಲಿ ಇದ್ರಲ್ಲ? ಏ ಮತ್ತೆ ನಮ್ಮ ಮಂತನ ಕೊಟ್ಟಾರ, ನಮ್ಮ ಅಪ್ಪಗೆ ಯಾರು ಇಲ್ಲ, ಮಕ್ಕಳಲ್ಲ ಹೆಣ್ಮಕ್ಳು, ನಾನೊಬ್ಬ ಮಗಳು. ಓ, ನೀವು ಒಬ್ಬರೇ ಮಗಳು? ಮಗಳು ಮತ್ತು ನಮ್ಮ ಸೋದರ ಮಾವ ಬಂದಾನ, ಮತ್ತು ಮಂತನ ಆಗ್ಬೇಕಲ್ರಿ ನಮ್ಮದು. ಸೊ ಹಂಗಾಗಿ ಅಳಿತನಕ್ಕೆ ಬಂದಾನೆ, ಬಂದಾನೆ ಇಲ್ಲೇ ಇದ್ರು. ಓ, ಈಗಿಲ್ಲ. ಹೋ ಸರ್, ಅದಾಗಿ 4 ಜನ ಗಂಡ್ಮಕ್ಳು, 4 ಮಂದಿ ಗಂಡ್ಮಕ್ಳು, 4 ಮಂದಿ ಸ್ವಸ್ಥರ, 10 ಮಂದಿ ಮೊಮ್ಮ. ಇಷ್ಟೆಲ್ಲ ಸಂಸಾರವನ್ನ ನೀವು ನೋಡ್ಕೊಂಡು ಬೆಳೆಸಿದ್ದೆಲ್ಲ ಕೃಷಿ ಮೇಲೆ. ಎಷ್ಟೆಕರೆ ಭೂಮಿ ಇತ್ತು? ಈಗಲೂ ಇದೆ, 8 ಎಕರೆ ಇದೆ. ಅವಾಗೆಲ್ಲ ಏನ್ ಬೆಳಿತಿದ್ರೆ? ಅವಾಗ ನಮ್ಮ ಅಪ್ಪನ ತಲೆಯಲ್ಲಿ ಕಡ್ಲಿ, ಬೊಳಗಡ್ಲಿ, ಜೋಳ, ಸಜ್ಜಿ. ಈಗ ನಮ್ಮ ಮಕ್ಕಳು ಬೋರ್ ಹಾಕ್ಸ್ಯಾರ, ಅವ್ರ ಮನ್ಸಿಗೆ ಬಂದದ್ದು ಕಡ್ಲಿ ರೇಷ್ಮೆ ಹಾಕ್ಯಂದಲ್ಲ. ಆಗ ಇತ್ತ ರೇಷ್ಮೆ? ಇಲ್ರಿ, ಇಲ್ಲ, ನಮ್ಮ ಮಕ್ಕಳು ಮನೆ ಮಾಡ್ಯಾರ, 5 ವರ್ಷ ಆಗಿ ಅಷ್ಟೇ. 5 ವರ್ಷ ಆಗಿ. ಈಗ ನಿಮ್ಮ ತಂದೆಯವ್ರ ನೆನಪಿನಲ್ಲಿ ಹೇಳಿ, ಅವಾಗೆಲ್ಲ ಏನು ಕೃಷಿಯಲ್ಲಿ ಏನೇನು ಬೆಳೀತಿದ್ರಿ, ಆವಾಗಿನ ಕೃಷಿ ಪದ್ಧತಿ ಹೇಗಿತ್ತು? ಈ ಗೊಬ್ಬರ ಆಗಿರಲಿ, ಹೊರಗಡೆಯಿಂದ ತಂದು ಹಾಕೋದು ಇವೆಲ್ಲ ಇತ್ತ? ಹೇಗೆ ಉಪ್ಪು ಗೊಬ್ಬರ ಹಾಕ್ತಿದ್ವಿ, ಆಗಿನದು ಹಾಕ್ತಿದ್ವಿ, ಹಾಕಿ ಬೊಳಗಡ್ಲೆ ಬೆಳಿತಿದ್ವಿ, ಶೇಂಗಾ, ನೆಟಗಡ್ಲೆ, ಉಣ್ಣ, ಜೋಳ, ಸಜ್ಜೆ, ನವಣಿ, ಹುಳ್ಳಿ, ತೊಗರಿ, ಮಡಿಕೆ, ಹೆಸರು, ಅಲಸಂದಿ, ಇಷ್ಟು ಭೂಮಿಯಾಗೆಲ್ಲ ಬೆಳೆದಿದೆ. ಅಂದ್ರೆ ಕೃಷಿಯಲ್ಲಿ ನಿಮ್ದೇ ಮೇಲ್ಗೈ? ಏನ್ ಮಾಡ್ಬೇಕು ಏನಿಲ್ಲ ಗವಿಸಿದ್ದಮ್ಮನೆ ನಿರ್ಧಾರ ಮಾಡೋದು. ಹಾಗೆ ಸಣ್ಣಕ್ಕಿದ್ದಲ್ಲಿದ್ದ ನಮ್ದ ನಿರ್ಧಾರ. ಹೌದು, ಮನೆಗೆ ಒಬ್ಳೆ ಮಗಳು, ಒಬ್ಳೆ ಮಗಳು ಮತ್ತೆ ಯಜಮಾನಿಕಿನಿಂದ ಎಲ್ಲ ನಮ್ದು. ನಿಮ್ಮ ಮನೆಯವ್ರ ಹೆಸರೇನು? ಚೆನ್ನಪ್ಪ. ಚೆನ್ನಪ್ಪ ಮತ್ತೆ ಅಲ್ಲಿಂದ ಬಂದು ಧೈರ್ಯ ಬರೋದಿಲ್ಲ ಪಾಪ, ಧೈರ್ಯ ಇದ್ದಿಲ್ಲ ತರದ ಬರೋ ಧೈರ್ಯ ಇಲ್ಲ. ಆತ ಮಾಡ್ಯಾನ ಮಸ್ತ್ ಗಾಣ ಪಾಣ ಆಡ್ಯಾನ ದಾಸ ಐತಿ ಇಲ್ಲ ಕೇಸಿ. ಗಾಣ ಎಲ್ಲ ಆಡ್ತಿದ್ರ ನೀವು? ಗಾಣ ಆಡ್ತದ ಇತ್ತ ನಿಮ್ದ ಗಾಣ ಇತ್ತ? ನಾವ್ ಹಾಕಿಲ್ರಿ ಮನ್ಯಾರ ಒಂದು ಗಾಣ ಕೊಟ್ಟಿದ್ರು, ಬೇರೆಯವ್ರಿಗೆ ಗಾಣ ಕೊಟ್ಟಿದ್ರು. ಬೇಸಾಯ ಮಾಡ್ತಿದ್ದ ಹೊಲ ಮತ್ತೆ ಅವ್ರನ್ನ ದುಡಿತಿದ್ದ. ಸರಿ, ಈಗ ನಾಲ್ಕೈದು ವರ್ಷದಿಂದ ನಿಮ್ಮ ಮಕ್ಕಳು ಮಾಡುವಂತ ಕೃಷಿ ವ್ಯವಸ್ಥೆ ಒಳಗಡೆ ಬದಲಾವಣೆ ಆಗಿದೆ ಈಗ ಮೊದ್ಲಿಗೂ ಈಗೂ. ನಿಮ್ಮ ಭೂಮಿ ಮಣ್ಣು ಎಂಥದ ಮಾತು? ಗಿಳೆ ನೆಲೆ ಹತ್ರ ಕೊಟ್ಟು ಬಿಟ್ಟಿವಿ ಅದನ್ನ. ಈಗ ಸ್ವಲ್ಪ ಇಲ್ಲಿ ಕಪ್ಪು ಮೇಳ ಕೆಂಪು ಎರಡು ಇದು. ಈ ಭಾಗದಲ್ಲಿ ಮಳೆ ಎಲ್ಲ ಚೆನ್ನಾಗಿ ಆಗ್ತದ? ಆಗತ್ರಿ, ಮತ್ತೆ ಎಲ್ಲ ಕೈಲ್ಲ ಇಲ್ಲಲ್ರಿ ಈ ವರ್ಷ ಮಳೆ. ಮೊದ್ಲೆಲ್ಲ ನಿಮ್ ಕಾಲಘಟ್ಟಕ್ಕೆ ನಿಮ್ಗೆ ನೆನಪಿರೋ ಹಾಗೆ ಆಗೆಲ್ಲ ಮಳೆ ಎಲ್ಲ ಚೆನ್ನಾಗಿ ಬರ್ತಿತ್ತು, ಬರ್ತಿತ್ತು, ಚೆನ್ನಾಗಿ ಬೆಳಿತಿತ್ತು, ಚೆನ್ನಾಗಿ ಬರ್ತಿತ್ತು, ಎಲ್ಲ ಬೆಳಿತಿದ್ವಿ. ಈಗ ಅವಾಗೆಲ್ಲ ಈಗ ಅಕ್ಕಡಿ ಸಾಲ ಅಂತ ಹೇಳಿ ಎಲ್ಲ ಮಿಶ್ರ ಬೆಳೆಯನ್ನ ಬೆಳಿತಾ ಇದ್ರು, ನಿಮ್ ನೆನಪಲ್ಲಿ ಇತ್ತ ಅದು? ನೀವು ಮಾಡ್ತಾ ಇದ್ರ ಅವಾಗೆಲ್ಲ ಅಂದ್ರೆ ಒಂದೇ ಹೊಲದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಹಾಕೊಳ್ಳೋದು? ಒಂದು ಸಜ್ಜಿ ಬಿತ್ತಿದ್ವಿ, ಅದ್ರ ತೊಗರಿ, ಮಡಿಕೆ, ಹೆಸರು, ಅಲಸಂದಿ, ಉಳ್ಳಿ ಹಾಕೊಳ್ತಿದ್ರು, ನೆಲ್ಲು ಎಲ್ಲ ಬೆಳೆದ. ನಿಮ್ಮ ಮನೆಯ ಒಳಗಡೆಗೆ ನೆವಣಿ ಆಹಾರ ಆಗಿತ್ತ? ಊಟಕ್ಕೆ ಈಗ ಇಲ್ಲ ಬೆಳೆಯೋದಿಲ್ಲ. ಈಗ ನೆವಣಿ ಬೆಳೆಯೋದು ನಿಂತಿದೆ. ಈಗ ಮುಖ್ಯವಾಗಿ ಏನೇನ್ ಬೆಳಿತೀರಿ? ಮುಖ್ಯವಾಗಿ ರೇಷ್ಮೆ, ಮೆಕ್ಕೆಜೋಳ. ರೇಷ್ಮೆ ಈ ಭಾಗದಲ್ಲಿ ತುಂಬಾ ಜನ ಬೆಳಿಲಿಕ್ಕೆ ಶುರು ಮಾಡಿದ್ದಾರೆ. ಹೌದಾ? ನೀವು ರೇಷ್ಮೆ ಬೆಳೆಯೋದನ್ನ ಆರಂಭಿಸೋದಕ್ಕೆ ಏನ್ ಕಾರಣ? ಅಲ್ಲ, ಇಡಿಸಿದೆ ಅಂದ್ರೆ ಹೆಚ್ಚು ಲಾಭ ಬರ್ತದೆ ಅನ್ನೋ ಕಾರಣಕ್ಕ ಅಥವಾ ಲಾಭ ಇದೆ ಅನ್ನೋದು ಒಂದು ಮುಖ್ಯ ಕಾರಣ? ಈ ರೇಷ್ಮೆ ಬೆಳಿಲಿಕ್ಕೆ ಶುರು ಮಾಡಿದ್ರಲ್ಲ, ನಿಮ್ಮ ಅನುಕೂಲಗಳಲ್ಲಿ ಆದಂತ ಬದಲಾವಣೆಗಳು ಏನೇನು? ಸುಧಾರಣೆ ಆಗಿದೆ? ಅವಾಗಿಂದು ಮೊದ್ಲಾಗ ಅಷ್ಟ ಬೆಳೆ ಅದ ನಾವ್ ಹೇಳ್ತಲ್ರಿ, ಸಜ್ಜೆ, ನವಣಿ, ಜೋಳ. ಅವು ಏನಂತ ದುಡ್ಡು ತರುವಂತದ್ದಲ್ರಿ ಅದು ನಮ್ಮ ಮನೆ ಉಣ್ಣ ಜೀವನ, ಉಣ್ಣ ಜೀವನಕ್ಕ. ಈಗ ಅವೆಲ್ಲ ಕಡಿಮೆ ಮಾಡಿದಿರಿ, ಈಗ ಮತ್ತೆ ನಿಮ್ಗೆ ಆಹಾರದ ಸಮಸ್ಯೆ ಅನ್ಸಿಲ್ವಾ? ನಿಮ್ಗೆ ಬೇಕಾದಂತ ಧಾನ್ಯಗಳು ಸಿಗ್ತಾ ಇಲ್ಲ ಅಂತ ಅನ್ಸಿಲ್ವಾ? ಸಿಗ್ತಾ ಮಾತು ಮತ್ತೆ ಅವನು ಇದೆ ಜೋಳ ಬೆಳಿತು, ಉಣ್ಣ ಜೋಳ ಅಷ್ಟೇ. ಈಗ ಬೇಸಿಗೆಗೆ ಏನನ್ನ ನಮಗೆ ಬೇಕಾದ ಹಾಕ್ಯಂತೀವಿ. ಅಜಿ, ರೇಷ್ಮೆ ಬೆಳಿಲಿಕ್ಕೆ ಶುರು ಮಾಡಿದ್ರಲ್ಲ, ಈ ರೇಷ್ಮೆ ಮನೆ ಇದೆಲ್ಲದನ್ನು ಯಾರು ನೋಡ್ಕೊಳ್ತಾರೆ, ಹೇಗೆ ನೋಡ್ಕೊಳ್ತಾರೆ? ಮಕ್ಕಳು ನೋಡ್ಕೊಂತಾರೆ. ನಾಳೆ ನಿಮ್ಮ ಕೆಲಸ ಏನೇನಮ್ಮ ರೇಷ್ಮೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ? ನೀವು ಹೆಣ್ಮಕ್ಳು ಏನೇನು ಕೆಲಸ ಮಾಡ್ತೀರ? ಅವರು ಮಗ್ಗೆ ಇದ್ರೆ ಮಗ್ಗೆ ಗಿಡ ಮಗ್ಗೆ ಬಿಡಿಸ್ತಾರ. ಹೂ ಬೆಳೆನೂ ಇದೆಯಲ್ಲ? ಎಷ್ಟು ಎಕರೆ ಇದೆ? ಸ್ವಲ್ಪ ಐತೆ, 80 ಗಿಡ. ಹಾ ಹಾ ಹಾ. ಮಲ್ಲಿಗೆ ಮಲ್ಲಿಗೆ ಹಾಕಿದ್ರಿ? ಅಲ್ಲಿ ನಿಮ್ಮ ಕೆಲಸ ಜಾಸ್ತಿ ಇರ್ತದೆ, ರೇಷ್ಮೆಗೆ ಸಂಬಂಧಪಟ್ಟಂತ ಅಲ್ಲಿ ಏನ್ ಜಾಸ್ತಿ ಕೆಲಸ ಇರಲ್ಲ? ಮಾಡ್ಕೊಂಡು ಹೋಗ್ತಾರೆ ಮನೆಯಾಗೆಲ್ಲ. ಮೊಮ್ಮಕ್ಕಳು ಕರ್ಕೊಳ್ಳೋದು, ನೋಡ್ಕೊಳ್ಳೋದು. ಅಜ್ಜಿ, ನಿಮಗೆ ನೆನಪಿರೋ ಹಾಗೆ ಯಾವ್ಯಾವ ಮಳೆಗಳು ಚೆನ್ನಾಗಿ ಬರ್ತಾ ಇತ್ತು ನಿಮ್ಗೆ ನೆನಪಿದವ? ಉದ್ದಿ, ಉತ್ರಿ, ಮಗಿ, ಹತ್ತ, ಚಿತ್ತಿ, ಸಾತಿ, ಸತಿ, ತನೂರಾಗಿ, ತನೂರಾಗಿ, ಕಣಗಡ್ಕ, ಮೆದಿಗಡ್ಕ, ಇವೆಲ್ಲ ಇದ್ವು. ಎಲ್ಲ ಕಡೆಗೆ ಯಾವಾಗ್ಯ ಈಗ ಅಷ್ಟು ಮಳೆಗಳು ಇಲ್ಲ. ಈಗ ಮಳೆ ಅದು ಬರೋದಿಲ್ಲ ಅಂದ್ರೆ ತಿಥಿಗಳಿದೆ ಬರೋದಿಲ್ಲ. ಬರಲ್ಲ, ಮೂರು ಮಳೆ ಬಂದ್ರೆ ಸಾಕು ಆಗ್ಯ. ಯಾವ್ದು ಕುಂಬಿ ಮಳೆ ಅಂತ ಕೇಳಿದ್ರೆ ನೀವು? ಅದನ್ನ ನಾ ಕೇಳಿಲ್ಲ. ತುಂಬಿ ಮಳೆ ಸುದ್ದಿ ನಾ ಕೇಳಿದ್ರು. ಇವತ್ತ ನಿಂಬಾಯಿ ಕೇಳಿ ಎಲ್ಲೋ ರೈತರು ಹೇಳ್ತಾ ಇದ್ರು, ಯಾರೋ ಹೇಳಿದ್ರು 12 ವರ್ಷಕ್ಕೊಂದ್ಸಲ ಬರ್ತಾ ಇತ್ತಂತೆ. ಇವ್ರು ಬರ್ಬೋದ್ರ, ನಮಗೆ ಆ ಮಳೆ ಸುದ್ದಿ ತಂದಿಲ್ಲ ನಮಗೆ. ಈಗ ಮಲ್ಲಿಗೆ ಬೆಳಿಲಿಕ್ಕೆ ಶುರು ಮಾಡಿದ್ರಲ್ಲ, ಹೂ ಬಿಡಿಸೋದು ಕೂಲಿಕಾರ ಜಾಸ್ತಿ ಬೇಕಾಗ್ತದ ನಿಮ್ಮ ಮನೆಯವ್ರು ಸಾಕಾಗಿ ಬಿಡ್ತಾರೆ? ಜಾಸ್ತಿ ಹೂ ಬಂದ್ರೆ ಎಲ್ಲೇ ಮಾರ್ಕೆಟ್, ಅದು ಮಾರ್ಕೆಟ್ಗೆ ಎಲ್ಲಿ ಕಳಿಸ್ತಾರೆ? ಹೊಸಪೇಟೆಗೆ ಹೋಗುತ್ತೆ. ಏನ್ ರೇಟ್ ಸಿಗ್ತದೆ ಈಗ? ದಿನ ರೇಟ್ ಅದು 200-300 ದಿನ ರೇಟ್. ದಿನ ಎಷ್ಟು ಕೆಜಿ ಸಿಗುತ್ತೆ? ನಮ್ದು 2-2.5 ಕೆಜಿ 3 ಕೆಜಿ ಆಗ್ತದೆ. ದಿನ ಒಂದು 500-600 ರೂಪಾಯಿ ಇನ್ಕಮ್ ಅದು. 600 ರೂಪಾಯಿ ಇನ್ಕಮ್ ಫಿಕ್ಸ್ಡ್. ಮಂದಿ ಬದುಕಿ ಹೋಗೋದು ಕೂಲಿ ಸಿಗ್ತದೆ. ಅದಂತೂ ದಿನ ಇನ್ಕಮ್ ಇದ್ದಿದೆ. ಅದಂಗೆ ಎಷ್ಟು ವರ್ಷದವರೆಗೂ ಬೆಳೆ ಬರ್ತಾನೆ ಇರ್ತದೆ? 6 ತಿಂಗಳು ಬರ್ತೈತ್ರಿ. ಮತ್ತೆ 4-5 ತಿಂಗಳು ಇಲ್ಲ ರೆಸ್ಟ್ ಅವಾಗ ಅದಕ್ಕೆ ಗೌರವಿ ತನ ಬರ್ತೈತ್ರಿ. ಈಗ ಒಳಿ ಇಲ್ಲಿದ್ದ ಗೌರವಿ ಗೌರವಿ ಅಲ್ಲಿವರೆಗೂ ಅದು ಹೂ ಬಿಡೋದು ಕಮ್ಮಿ ಮಾಡ್ತಾರೆ. ಅದು ಹೇಗೆ ಕಮ್ಮಿ ಆಗಿ ಬತ್ರಾಳೆ ಮಾಗಿ ಹೋಗಿ ಬರ್ತಾವೆ. ಗಿಡನ ಭಾಳ ಆಗಿ ಓ ಹಂಗೆ ಅದು. ಮತ್ತೆ ಅದನ್ನೆಲ್ಲ ಕಟ್ ಮಾಡಿ ಬೇರೆ ಹಾಕ್ತೀರಾ? ಕಟ್ ಮಾಡಿ ಮತ್ತೆ ಅದಕ್ಕೆ ಉಪ್ಪು ಗೊಬ್ಬರ ಎಣ್ಣೆ ಮಾಡಿ ಅದು ಮಾಡಿದ್ರೆ ಚಿಗುರು ಬರ್ತದೆ. ಈಗ ನಿಮಗೆ ಯಾವ ಯಾವ ಬೆಳೆಗಳು ಹೆಚ್ಚು ಲಾಭ ತಂದು ಕೊಡ್ತಾ ಇದೆ ಅಂತ ಅನ್ಸಿದೆ ನಮಗೆ? ಅಂದ್ರೆ ಮೆಕ್ಕೆಜೋಳ, ರೇಷ್ಮೆ, ಮೆಕ್ಕೆಜೋಳ, ಕಡ್ಲೆ ಸ್ವಲ್ಪ ಶೇಂಗಾ ಈಗಲೂ ಬೆಳಿತಾರಲ್ಲ? ಎಷ್ಟು ಎಕರೆ ಬೆಳಿತಾ ಇದ್ರಿ? 11 ಎಕರೆ ಇದೆ. ಈಗ ಶೇಂಗಾ ಉಪ ಉತ್ಪನ್ನಗಳೇನಾದ್ರೂ ನೀವು ಮಾಡ್ಕೊಳ್ತೀರಾ? ಅಂದ್ರೆ ಎಣ್ಣೆ ಮಾಡಿ ಮಾರಾಟ ಮಾಡೋದಾಗಿರ್ಬೋದು, ನೀವು ಮಾರಿಬಿಡ್ತೀರ? ಒಳ್ಳೆ ಬೆಲೆ ಇದೆಯಾ ಈಗ? ಏನ್ ಬೆಲೆ ಇಲ್ಲ, 6,000 ಐತಿ ಕ್ವಿಂಟಲ್ಗೆ. 6,000 ಒಂದ್ ಎಕರೆಗೆ ಎಷ್ಟು ಬರ್ತದೆ? ಬೆಳದಂಗ ಕಾಯಿ ಅಂದಾಜ್ ಎಷ್ಟು ಬರ್ತದೆ? ಅಂದಾಜ್ ಅಂದ್ರೆ ಅದು ಬೇಸ್ ಬೆಳೆದ್ರೆ 20 ಚೀಲ ಬೆಳೆ 10 ಚೀಲ ಆಗಿತ್ತು. ಶೇಂಗಕ್ಕೆ ಏನೇನು ಸಮಸ್ಯೆಗಳು? ರೋಗ ಎಲ್ಲ ಬೀಳ್ತೈತಿ, ಅದಕ್ಕೆ ಕಿಲೋನಿ ರೋಗ ಬೀಳ್ತೈತಿ, ಮುಟ್ಟಿಗೆ ರೋಗ ಬೀಳ್ತೈತಿ, ಉಳಿಗಿಟ್ಟು ತುದ್ದ ಹುಳ ಕಡಿತಾವ ಅದನ್ನ ಹಂಗ. ಅದಕ್ಕೆಲ್ಲ ಎಣ್ಣೆ ಹೊಡಿಬೇಕು, ಕಳೆ ತೆಗಿಯಬೇಕು, ಉಪ್ಪು ಹಾಕ್ಬೇಕು, ಅದು ಸರಿಯಾಗಿ ಮಾಡಿದ್ರೆ ಅದು ಬೇಕು. ಈಗ ಇಂಥ ಸಂದರ್ಭದಲ್ಲಿ ಈಗ ಇಂಥ ಬೆಳೆಗಳಿಗೆ ಏನಾದರೂ ಸಮಸ್ಯೆಗಳು ಬಂತು ಅಂದರೆ ಏನಾಗಿದೆ ಅಂತ ನೀವೆಲ್ಲ ಚೆಕ್ ಮಾಡ್ಕೊಂಡು ನೀವು ನಿರ್ಧಾರ ಮಾಡ್ತಿರೋ? ಮಕ್ಕಳೆಲ್ಲ ಇದನ್ನು ಮ್ಯಾನೇಜ್ ಮಾಡ್ತಾರೆ? ಮಾಡ್ತಾರೆ. ನೋಡಿ ಬರೋ ಕಷ್ಟ ಕಾಕೊಂಡು ಹೋಗೋದು. ಅದಕ್ಕೆ ಏನು ಬೇಕೋ ಅದಕ್ಕೆ ಎಣ್ಣೆ, ಉಪ್ಪು, ಬೀಜ, ಏನೇನು ಅದನ್ನೆಲ್ಲ ಅವರು ತಂದು ಹೋಗೋಣ. ಅದು ಈಗ ನಿಮ್ಮ ಇಡೀ ಕುಟುಂಬದೊಳಗಡೆಗೆ ನಿಮ್ಮ 4 ಜನ ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೃಷಿ ಮಾಡ್ತಾ ಇದ್ದಾರೆ? ಬೇರೆ ಏನಾದ್ರು ಅವ್ರಿಗೆ ವ್ಯವಹಾರಗಳು ಹಚ್ಕೊಟ್ಟಿದ್ದೀರಾ? ಏನಿಲ್ರಿ, ಎಲ್ಲ ಸಕ್ಕರೆ ಐತ್ರಿ, ಒಬ್ಬ ಹಾಕಿ 3 ವರ್ಷ ಬೇಸಾಯ. ಕೃಷಿ ಮಾಡೋದಕ್ಕೆ ದನ ಕರುಗಳು ಬಹಳ ಮುಖ್ಯ ಇದ್ದವ್ರಿ. ಮಾರ್ಬಿಟ್ಟು ದನ ಆಡು ಜಗ್ಗಿದ್ದು ಜಗ್ಗಿದ್ದು ಈಗೆಲ್ಲ ಮೇಸಕ ಇದು ಮೇವಲ್ಲ, ಬಿಸಿಲು ಕಾಫಿ ವಯಸ್ಸಾಗತಕ್ಕ ನಮ್ಮ ಬೇಯಿಸಿದ್ರು ನಮ್ಮ ಮಕ್ಕಳು ಇಟ್ಟಿದ್ದ ಈಗಿಲ್ಲ ತೆಗೆದ್ಬಿಟ್ಟು ಹೊಲ್ದಾಗ. ಈಗ ಹೈನುಗೆ ಅದಕ್ಕೆ ಇದಕ್ಕೆ ಏನಾದ್ರೂ ಹಾಕೋದು ಹೈನುಗಾರಿಕೆಗೆ ಬೇಕದು ಐತಿ. ನಮಗೆ ಹಾಲಿಲ್ಲದ ನಡೆಯಂಗಿಲ್ಲ. ಎಷ್ಟು ಆಕಳುಗಳಿದ್ರು ಹೊಲ್ದಾಗ? ಒಂದು 2 ದೊಡ್ಡದವ 5 ಅದವ. ಎಷ್ಟು ಹಾಲು ಕೊಡ್ತದೆ? ಕೊಡಲ್ರಿ. ನೀವು ಮಾರಲ್ಲ, ನಿಮ್ಮ ಮನೆಗೆ ಸಾಕಾಗ್ತದೆ? ಸಂಜೆ ಮುಂಜಾನೆ 3-3:30 ಆದ್ರೆ ನಾವು ಮುಂಜಾನೆ ಮುಂಜಾನೆ ರಾತ್ರಿ ನಮ್ಮ ಮನೆಗೆ ಸಾಕಾಗ್ತದೆ. 19 ಮಂದಿ ಹಾಕೋರಿ ನಾವು ಕುಟುಂಬ. ಓ ಅಷ್ಟು ದೊಡ್ಡ ಕುಟುಂಬ ಅದು. ಅಂದ್ರೆ ಒಂದು ಕೃಷಿಗೆ ಕುಟುಂಬಕ್ಕೆ ಮಕ್ಕಳು ಬೆಳಿಬೇಕು ಅಂದ್ರೆ ಹೈನು ಬಹಳ ಮುಖ್ಯ. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಬೇಕೇ ಬೇಕು. ಸೊ ಹಾಗಾಗಿ ನೀವು ಹೈನುಗಾರಿಕೆ ಮಾರುವಂತದ್ದೇನಿಲ್ಲ, ಹೊರಗಡೆ ಹಾಲು ಮಾರೋದು ಏನು ಇಲ್ಲ. ಮಾರಿವ್ರಿ ಯಾವಾಗ 20-30 ಆಕಳು ಕಟ್ಟಿ. ಈಗ ಬರೀ ಅದಕ್ಕೆ ಖರ್ಚಾಗಲ್ಲ ಅಂತ ಬಿಟ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟು ದನನು ಒಂದು ವಯಸ್ಸು ಏನಿದೆ ಅದರಲ್ಲಿದ್ದ 5 ಐದು. ಈಗ ಜೊತೆಗೆ ನೀವು ಕಲಾವಿದರು ಹೌದು, ಬೇರೆ ಬೇರೆ ಹಾಡುಗಳನ್ನೆಲ್ಲ ಹಾಡ್ತಿರ್ತೀರಿ ಅಂತ ಹೇಳಿದರು. ನೀವೇನಾದರೂ ಈ ಸಂಘ ಈ ಥರದ ಏನು ರಚನೆ ಮಾಡ್ಕೊಂಡಿದ್ದೀರಾ? ಸಂಘ ಕಟ್ಕೊಂಡು ಹಾಡುಗಳನ್ನು ಹಾಡಲಿಕ್ಕೆ ಬೇರೆ ಕಡೆ ಹೋಗೋದು, ಈಗ ಹಂಪಿ ಉತ್ಸವ ಅಂತ ಆಗುತ್ತೆ, ಇನ್ನೆಲ್ಲೋ ಆಗುತ್ತೆ ಅಂತೆಲ್ಲ ಹೋಗಿದ್ರೆ ಇಲ್ಲ ನಿಮ್ಮ ಊರು ಅಕ್ಕಪಕ್ಕದ ಹಳ್ಳಿಗಳು. ಈಗ ನಿಮ್ಮ ಹಳ್ಳಿಗಳಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಆಗ್ತಿರ್ತದೆ, ಯಾರದೋ ಮದುವೆ ಆಗ್ತಿರ್ತದೋ, ಯಾರೋ ಮೈನರ್ ಇರ್ತಿರ್ತಾರೆ, ಅಂತೆಲ್ಲ ಹೋಗ್ತೀರಿ? ಯಾವ್ಯಾವ ಥರದ ಹಾಡುಗಳು ಆಡ್ತೀರಿ ನೀವು? ಮತ್ತು ಮದುವೆ ಶೋಭನ ಪಾಡ್ಬೋದು, ದೇವ್ರಿಗೆ ಹೋದಲ್ಲಿ ದೇವ್ರ ಪದ. ಯಾವುದಾದ್ರೂ ಒಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಮದುವೆ ಸಂಪ್ರದಾಯದ ಒಂದು ಹಾಡು ಯಾವುದಾದ್ರು, ಮದುವೆ ಸಂಪ್ರದಾಯದಾದ್ರೂ ಹಾಡಿ, ಇಲ್ಲ ದೊಡ್ಡವರಾಗಿರ್ತಾರಲ್ಲ ಅವಾಗ ಹಾಡೋದಾದ್ರೂ ಹಾಡಿ. ಏಳಕ್ಕೆ ಮನೆಯ ಎಡದಿದ್ದೇವು ಸೋಬನಳೆ, ಏಳಕ್ಕೆ ಮನೆಯ ಎಡದಿದ್ದೆ ಸೋಬನಳೆ. ಅವು ಒಬ್ಬೊಬ್ರಿಗೆ ನೆನಪು ಆಗಲ್ರಿ, ಇದ್ರೆ ಅಂದ್ರೆ ಗುಂಪಲ್ಲಿದ್ರೆ ಅವು ಚೆನ್ನಾಗಿ ಸಾಕ್ತಾನೆ. ಒಳ್ಳೇದು ಗವಿಸಿದ್ದಮ್ಮರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಹಾಡುಗಾರಿಕೆ ಸಂಪ್ರದಾಯದ ಬಗ್ಗೆನೂ ಹೇಳಿದ್ರಿ, ಜೊತೆಗೆ ನಿಮ್ಮ ಕೃಷಿಯ ಅನುಭವಗಳು ಅವತ್ತಿಗೂ ಇವತ್ತಿಗೂ ಏನೆಲ್ಲ ಬದಲಾವಣೆ ಆಗಿದೆ, ಏನೆಲ್ಲ ಅನುಭವಗಳನ್ನು ಕಂಡಿದ್ರಿ, ಇದೆಲ್ಲದನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ರಿ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ರೈತ ಮಹಿಳೆ ಶ್ರೀಮತಿ ಗವಿಸಿದ್ದಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ಮೇವಿನ ಪಾಪಸ್ ಕಳ್ಳಿ, ಇದು ಮುಳ್ಳು ಇಲ್ಲದ ಪಾಪಸ್ ಕಳ್ಳಿ, ಅಥವಾ ಇದನ್ನು ಮೇವಿನ ಕತ್ತಾಳೆ ಎಂದು ಕರೆಯುತ್ತಾರೆ. ಈ ಮೇವಿನ ಪಾಪಸ್ ಕಳ್ಳಿಯನ್ನು ಇಂಗ್ಲಿಷ್ನಲ್ಲಿ ಪ್ರಿಕ್ಲಿಪಿಯರ್ ಎಂದು ಕರೆಯುವರು. ಈ ಗಿಡವು ಕ್ಯಾಕ್ಟಸಿಯೇ ಜಾತಿಗೆ ಸೇರಿದೆ. ಇದನ್ನು ಕಾಯಿಪಲ್ಲೆಯಾಗಿ ಮತ್ತು ಮೇವಾಗಿ ಒಣ ಹಾಗೂ ಮರುಭೂಮಿ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಮರುಭೂಮಿ ಅಥವಾ ಕಡಿಮೆ ಮಳೆ ಬೀಳುವ ಒಣ ಪ್ರದೇಶದಲ್ಲಿ ಬೆಳೆಯಲು ಇದು ಸೂಕ್ತ. ಭಾರತದಲ್ಲಿ ಶೇಕಡ 19% ಭೂಪ್ರದೇಶ ಒಣ ಹಾಗೂ ಮರುಭೂಮಿಯಿಂದ ಕೂಡಿದೆ ಮತ್ತು ಈ ಪ್ರದೇಶದಲ್ಲಿ ಸರಾಸರಿ ಶೇಕಡ 34% ಜಾನುವಾರುಗಳನ್ನು ಹೊಂದಿದೆ. ಈ ಪ್ರದೇಶದಲ್ಲಿ ಮೇವಿನ ಕೊರತೆ ಮತ್ತು ಮೇವಿನ ಸಂಪನ್ಮೂಲ ಕಡಿಮೆ ಇರುವುದರಿಂದ ಉತ್ತಮ ಗುಣಮಟ್ಟದ ಮೇವಿನ ಕೊರತೆ ಇರುವುದು. ಇಲ್ಲಿ ಹಸಿರು ಮೇವಿನ ಲಭ್ಯತೆ ತುಂಬ ವಿರಳವಾಗಿರುತ್ತದೆ. ಈ ತರಹದ ಸಮಸ್ಯೆಗಳಿಗೆ ಸುಲಭವಾದ ಉಪಾಯವೇ ಮುಳ್ಳು ಇಲ್ಲದ ಮೇವಿನ ಪಾಪಸ್ ಕಳ್ಳಿ. ಮೇವಿನ ಪಾಪಸ್ ಕಳ್ಳಿಯಲ್ಲಿನ ಪೋಷಕಾಂಶಗಳ ವಿವರ: 10-11% ಒಣ ಪದಾರ್ಥ, 11-81% ಕಚ್ಚಾ ಸಸಾರಜನಕ, 8-12% ಕಚ್ಚಾ ನಾರು, 1.81% ಕೊಬ್ಬಿನ ಅಂಶ, 6.05% ಕ್ಯಾಲ್ಶಿಯಂ, 0.30% ರಂಜಕ, 0.05% ಸೋಡಿಯಂ, 6.13 mg ಅಥವಾ ಕಿಲೋಗ್ರಾಂದಷ್ಟು ತಾಮ್ರ, 24.37 mg ಅಥವಾ ಕಿಲೋಗ್ರಾಂನಷ್ಟು ಸತು, 98.17 mg ಅಥವಾ ಕಿಲೋಗ್ರಾಂನಷ್ಟು ಮ್ಯಾಂಗನೀಸ್, 257.54 mg ಅಥವಾ ಕಿಲೋಗ್ರಾಂನಷ್ಟು ಕಬ್ಬಿಣ, 290 mg ಅಥವಾ ಕಿಲೋಗ್ರಾಂನಷ್ಟು ಜೀವಸತ್ವ ಎ, 130 mg ಅಥವಾ ಕಿಲೋಗ್ರಾಂನಷ್ಟು ಜೀವಸತ್ವ ಸಿ ಇರುತ್ತದೆ. ಮೇವಿನ ಪಾಪಸ್ ಕಳ್ಳಿಯು ಎ ಜೀವಸತ್ವ ಮತ್ತು ಸಕ್ಕರೆ ಅಂಶವನ್ನು ಹೊಂದಿದೆ. ಈ ಮೇವಿನಲ್ಲಿರುವ ಪೌಷ್ಟಿಕಾಂಶಗಳು ಬೇರೆ ಮೇವಿನಲ್ಲಿರುವಂತೆಯೇ ಇರುತ್ತವೆ. ಈ ಮೇವು ಶೇಕಡ 70% ಪಚನವಾಗುವುದು. ಜಾನುವಾರುಗಳಿಗೆ ಇದು ಉತ್ತಮ ಮೇವು. ಈ ಮೇವನ್ನು ಒಣ ಮೇವಿನ ಜೊತೆಗೆ ಬೆರೆಸಿ ಮೇಯಿಸಬಹುದು. ಈ ಮೇವು ಬೆಳೆಯುವುದರಿಂದ ನೀರಿನ ಸದ್ಬಳಕೆಯಾಗುವುದು. ಈ ಮೇವಿನ 1 kg ಒಣ ಪದಾರ್ಥ ಉತ್ಪಾದಿಸಲು ಸುಮಾರು 267 L ನೀರು ಬೇಕಾಗುವುದು. ಆದರೆ ಬರ ನಿರೋಧಕ ಸಜ್ಜೆ ಬೆಳೆಯಲು 400 L ನೀರು ಬೇಕಾಗುವುದು. ಇದನ್ನು ಎಲ್ಲ ತರಹದ ಮಣ್ಣಿನಲ್ಲಿ ಬೆಳೆಯಬಹುದು. ಈ ಮೇವು ಬೆಳೆಯುವುದರಿಂದ ಪರಿಸರದಲ್ಲಿ ಇಂಗಾಲದ ಪ್ರಮಾಣ ಕಡಿಮೆಯಾಗುವುದು. ಇದನ್ನು ವಿವಿಧ ಬಗೆಯ ಸುಂದರ ಕ್ಯಾಕ್ಟಸ್ ಗಿಡಗಳಂತೆ ಅಲಂಕಾರಿಕವಾಗಿಯೂ ಸಹ ಬೆಳೆಸಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಪ್ರೀತಿಯ ಪ್ರಜಾಪ್ರಭುಗಳೇ, ನಾನು ನಿಮ್ಮ ಪ್ರೀತಿಯ ಶಾಸಕ HR ಗವಿಯಪ್ಪ. ನಿಮ್ಮ ಸಮಸ್ಯೆಗಳು ಕೇಳಲು ಹಾಗೂ ಪರಿಹಾರ ಕಂಡುಕೊಳ್ಳಲು ದಿನಾಂಕ 25/4/2025 ಶುಕ್ರವಾರ ಬೆಳಿಗ್ಗೆ 9:05-10:00 ಹೊಸಪೇಟೆಯ ಆಕಾಶವಾಣಿ ಸ್ಟುಡಿಯೋದಲ್ಲಿ ಇರ್ತೇನೆ. ಈ ನೇರ ಫೋನಿನ ಪ್ರೋಗ್ರಾಂನಲ್ಲಿ ಹೊಸಪೇಟೆಯ 35 ವಾರ್ಡ್ಗಳ ಸಮಸ್ಯೆ ಕುರಿತು ನೀವು ನನ್ನೊಂದಿಗೆ ಮಾತನಾಡಬಹುದು. ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ ಭಾಗವಹಿಸಿ. ನವ ಹೊಸಪೇಟೆಯ ನಿರ್ಮಾಣಕ್ಕೆ ನಾವು ನೀವು ಜೊತೆಯಲ್ಲಿ ಹೆಜ್ಜೆ ಹಾಕೋಣ. ಆತ್ಮೀಯರೇ, ಹೊಸಪೇಟೆ ಆಕಾಶವಾಣಿಯ 100.5 MHz ಅಥವಾ 2.98 m ತರಂಗಾಂತರಗಳಲ್ಲಿನ ಈ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ

ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಕದ್ದುಗೆ ಮುಕುಟಗಳು ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಕದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದ ನವ ಬಿಡುವುದೇ ಇಲ್ಲ ತುಳುವುದನವ ಬಿಡುವುದಿಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವ ಘಾಷಿಸದೆ ನೇಗಿಲ ಕುಲದೊಳಗಡಗಿದೆ ಕರ ಧರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ